ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚ್ಕೋಬೋದು. ಜೊತೆಗೆ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದಲ್ಲೂ ಕೂಡ ತಾವು ಭಾಗವಹಿಸಿ ತಮ್ಮ ಜ್ಞಾನಾರ್ಜನೆಗೆ ಮತ್ತು ಬೇರೆಯವರಿಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೂ ಕೂಡ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಡ್ಬೋದು. ಮತ್ತು ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮುಡಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಈಗ ಬರುವ ಸೋಮವಾರ 23ನೇ ತಾರೀಕು ಕಿಸಾನ್ ದಿವಸ್ ಅಂತ ಆಚರಿಸ್ತಾರೆ. ಇದು ಭಾರತದ ಮಾಜಿ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟಿದ ದಿನದ ಅಂಗವಾಗಿ ಇದನ್ನ ಆಚರಿಸ್ತಾರೆ. ಅವರು ಅವರ ಪೂರ್ಣವಾಗಿ ಅವರ ಬದುಕಿನಾದ್ಯಂತ ರೈತರ ಒಂದು ಏಳಿಗೆಗಾಗಿ ಬಹಳ ಒತ್ತನ್ನು ಕೊಟ್ಟಿದ್ದರು. ಹಾಗಾಗಿ ಅವರ ಒಂದು ಕೊಡುಗೆಯನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ಕಿಸಾನ್ ದಿವಸ್ ಅಂತಲೇ ಆಚರಿಸ್ತಾರೆ. ಅವರು ಮುಖ್ಯವಾಗಿ ರೈತರ ಒಂದು ಕಲ್ಯಾಣಕ್ಕೆ, ರೈತರ ಸಬಲೀಕರಣಕ್ಕೆ ಹೆಚ್ಚು ಪ್ರಯತ್ನವನ್ನು ಪಟ್ಟಿದ್ದರು. ಅವರು ಪ್ರಧಾನಮಂತ್ರಿ ಆದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದರು. ಜೊತೆಗೆ ಬೇರೆ ಒಂದು ಸ್ಥಾನಗಳನ್ನು ಅಲಂಕರಿಸಿದಾಗಲೂ ಕೂಡ ಅವರು ರೈತರ ಒಂದು ಏಳಿಗೆಗಾಗಿ ಬಹಳ ಶ್ರಮಿಸಿದರು. ಹಾಗಾಗಿಯೇ ಕಿಸಾನ್ ದಿವಸ್ ಅಂತ ಆಚರಿಸಲಾಗುತ್ತೆ. ಮುಖ್ಯವಾಗಿ ಈ ವರ್ಷದ ಒಂದು ಧ್ಯೇಯವಾಕ್ಯ ಅಂದರೆ ಸುಸ್ಥಿರ ಕೃಷಿಗೋಸ್ಕರ ರೈತರ ಸಬಲೀಕರಣ ಅನ್ನುವಂಥದ್ದು. ಇವತ್ತು ನಾವು ಸುಸ್ಥಿರ ಕೃಷಿ ಬಗ್ಗೆ ಹೆಚ್ಚು ಕೇಳ್ತಾ ಇರ್ತೀವಿ, ಮತ್ತು ಸಮಗ್ರ ಕೃಷಿ ಅಂತ ಹೇಳ್ತೀವಿ. ಏಕೆಂದರೆ ರೈತರು ಯಾವುದೇ ಒಂದು ಬೆಳೆಯನ್ನು ಅವಲಂಬಿಸದೆ ಬೇರೆ ಬೇರೆ ಬೆಳೆಗಳನ್ನು ಅವಲಂಬಿಸೋದು, ಬೇರೆ ಬೇರೆ ಒಂದು ಕಸುಬುಗಳನ್ನು ಅವರಲ್ಲಿರುವಂಥ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಅವಲಂಬಿಸೋದು ಒಳ್ಳೆಯದು ಅಂತ ನಮ್ಮ ತಜ್ಞರು ಅಭಿಪ್ರಾಯ ಪಡ್ತಾರೆ. ಮತ್ತು ನಮ್ಮ ಸರ್ಕಾರ ಕೂಡ ರೈತರ ಒಂದು ಆದಾಯವನ್ನು 2 ಪಟ್ಟು ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಕೂಡ ಹಾಕ್ಕೊಂಡಿತ್ತು. ಅದು ನಿರಂತರವಾಗಿ ಸಾಗಬೇಕು. ಅದು ಒಂದು ಸರಿ ಆಯಿತು, ದ್ವಿಗುಣ ಆಯಿತು ಅಂತಂದು ಸುಮ್ಮನೆ ಇರೋದಲ್ಲ, ಪ್ರತಿದಿನವೂ ಅದು ಪ್ರಯತ್ನ ನಡೆದೇ ಇರಬೇಕಾಗತ್ತೆ. ಈಗ ಕೃಷಿ ಬೆಳೆಗಳ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವಂಥದ್ದು, ಬೇರೆ ಕಸುಬುಗಳನ್ನು ಮಾಡುವಂಥದ್ದು. ಈ ಕೊಡಗು ಜಿಲ್ಲೆಯನ್ನು ತೊಗೊಂಡ್ಕೊಂಡ್ರೆ ಇದು ತೋಟದ ಬೆಳೆಗಳ ಒಂದು ಪದ್ಧತಿ ಅಂತ ಹೇಳ್ಬೋದು. ಏಕೆಂದರೆ ಮುಖ್ಯವಾದ ಬೆಳೆ ಕಾಫಿ, ಜೊತೆಗೆ ಕರಿಮೆಣಸಿದೆ, ಏಲಕ್ಕಿನೂ ಕೂಡ ಇದೆ, ಹಾಗೆಯೇ ಭತ್ತ ಕೂಡ ಇದೆ, ಅಡಿಕೆ ಕೂಡ ಬರ್ತಾ ಇದೆ. ಇದ್ರ ಜೊತೆಗೆ ಇಲ್ಲಿ ನಾವು ನೋಡಿದಾಗೆ ಮೀನು ಸಾಕಾಣಿಕೆ ಮಾಡ್ಬೋದು. ಮಳೆ ಬರೋದ್ರಿಂದ ಕೃಷಿ ಹೊಂಡಗಳನ್ನು ತೆಗೆದುಕೊಂಡಿರ್ತಾರೆ ಎಲ್ಲರೂ. ಒಂದು ಸಣ್ಣ ಪ್ರಮಾಣದಿಂದ ಇಳಿದು ಮಧ್ಯಮ ಪ್ರಮಾಣ, ದೊಡ್ಡ ಪ್ರಮಾಣದ ಕೃಷಿ ಹೊಂಡಗಳಿರ್ತವೆ. ಅದರಲ್ಲಿ ಒಂದ್ಸರಿ ನೀರು ನಿಲ್ತು ಅಂದರೆ ಕನಿಷ್ಠ ಒಂದು 6 ತಿಂಗಳಾದರೂ, 6-8 ತಿಂಗಳು ನೀರು ಇದ್ದೇ ಇರುತ್ತೆ. ಅಂಥ ಸಂದರ್ಭದಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡಬಹುದು. ಜೊತೆಗೆ ತೋಟದ ಬೆಳೆಗಳು ಇರೋದ್ರಿಂದ ಜೇನು ಕೃಷಿಯನ್ನು ಕೂಡ ಕೈಗೊಳ್ಳಬಹುದು. ಮಳೆಗಾಲದಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಬಹುದು, 1-5 ತಿಂಗಳು. ಆ ಸಂದರ್ಭದಲ್ಲಿ ನಮ್ಮ ಜೇನುನೊಣಗಳಿಗೆ ಸ್ವಲ್ಪ ನಾವು ಸಕ್ಕರೆ ಪಾಕ ಕೊಟ್ಟು ಆಹಾರವನ್ನು ಒದಗಿಸ್ಬೇಕಾಗತ್ತೆ. ಅದನ್ನು ಬಿಟ್ಟರೆ ಮತ್ತೆ ಹೂಗಳೆಲ್ಲ ಅರಳಿರ್ತವೆ, ಸಾಕಷ್ಟು ಕಾಡಿದೆ, ಅರಣ್ಯ ಇದೆ, ಅದೊಂದು ಕಸಬನ್ನು ಕೂಡ ಅಳವಡಿಸ್ಕೋಬೋದು. ಜೊತೆಗೆ ಪಶುಪಾಲನೆಗೆ ಸಂಬಂಧಪಟ್ಟಂಗೆ ಹಂದಿ ಸಾಕಾಣಿಕೆನೂ ಕೂಡ ಇಲ್ಲಿ ಸುಮಾರಾಗಿ ಇದೆ ಅಂತ ಹೇಳ್ಬೋದು. ಕೆಲವು ಕಡೆ ಮೇಕೆ ಸಾಕಾಣಿಕೆನೂ ಕೂಡ ಇದೆ, ಕುರಿ ಸಾಕಾಣಿಕೆ, ಅಂದರೆ ಸ್ವಲ್ಪ ಮಳೆ ಕಡಿಮೆ ಬೀಳುವಂಥ ಪ್ರದೇಶದಲ್ಲಿ ಇವನ್ನೆಲ್ಲನೂ ಕೂಡ ಅವರು ಜೊತೆಗೆ ಸೇರಿಸ್ಕೋಬೋದು ಅಂತ ಹೇಳ್ಬೋದು. ಈಗ ಕೆಲವರು ಹಣ್ಣಿನ ಗಿಡಗಳನ್ನು ಕೂಡ ಹೆಚ್ಚಾಗಿ ಹಾಕುತ್ತಾರೆ, ಬಟರ್ಫ್ರೂಟ್ ಇರ್ಬೋದು, ರಾಂಬುಟಾನ್, ಮ್ಯಾಂಗೋಸ್ಟ್ ನೀರಿತೆ. ಹಣ್ಣಿನ ಬೆಳೆಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಪ್ರದೇಶದಲ್ಲಾದ್ರೂ ಬೆಳೆದು ಅದಕ್ಕೆ ಹೆಚ್ಚು ಮೌಲ್ಯ ಇರುವಂಥ ಹಣ್ಣುಗಳವು. ಮ್ಯಾಂಗೋಸ್ಟೀನ್ ಆಗಲಿ ರಾಂಬುಟಾನ್ ಆಗಲಿ ಸಾಕಷ್ಟು ಬೆಲೆ ಇದೆ ಅದಕ್ಕೆ. ಹೌದು, ಮತ್ತು ಬೆಣ್ಣೆ ಹಣ್ಣಿಗೂ ಅಷ್ಟೇ, ಬಟರ್ಫ್ರೂಟ್ಗೆ ಕನಿಷ್ಠ 200-300 ರೂಪಾಯಿ ಹೀಗೆಲ್ಲ ಬೆಲೆ ನಾವು ಇರೋದನ್ನ ನೋಡ್ತಾ ಇರ್ತೀವಿ. ಅವುಗಳನ್ನ ಹಾಕ್ಕೊಂಡ್ರು ಕೂಡ ಅದು ಒಂದು ಅವರಿಗೆ ಕೃಷಿ ಮುಖ್ಯ ಆದಾಯಕ್ಕೆ ಒಂದು ಪೂರಕ ಆದಾಯ ಆಗುತ್ತೆ. ಹಾಗಾಗಿ ಈ ಸುಸ್ಥಿರ ಕೃಷಿಯಲ್ಲಿ ನಾವು ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ನಮ್ಮ ಭತ್ತ ಬೆಳೆಯುವಂಥವರು ಹುಲ್ಲು ಸಿಗುತ್ತೆ ಅವರಿಗೆ, ಹುಲ್ಲು ಸಿಕ್ಕಾಗ ಅವರು ಹಸು ಮತ್ತು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಎಮ್ಮೆಗಳನ್ನು ಕೂಡ ಸಾಕ್ಬೋದು. ಇದು ಒಂದು ಬಹಳ ಮುಖ್ಯವಾದ ಅಂಶ, ಯಾಕೆಂದರೆ ಕೃಷಿಗೆ ಸಾವಯವ ಗೊಬ್ಬರ ಬಹಳ ಮುಖ್ಯ. ಹಸು ಎಮ್ಮೆ ಇವನ್ನ ಸಾಕಲಿಲ್ಲ ಅಂದರೆ ಸಾವಯವ ಗೊಬ್ಬರ ಸಿಗೋದಿಲ್ಲ. ಬೇರೆ ತ್ಯಾಜ್ಯಗಳು ಸಿಗುತ್ತೆ, ಆ ಕೃಷಿ ತ್ಯಾಜ್ಯಗಳ ಜೊತೆಗೆ ಸ್ವಲ್ಪ ಸಗಣಿ ಗಂಜು ಇದನ್ನೆಲ್ಲ ಸೇರಿಸ್ಕೊಂಡ್ರೆ ಒಳ್ಳೆ ಫಲವತ್ತಾದ ಗೊಬ್ಬರ ಆಗುತ್ತೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಸುಸ್ಥಿರ ಕೃಷಿಗೆ ಈ ಸಮಗ್ರ ಕೃಷಿ ಒಂದು ಪೂರಕವಾಗಿರುತ್ತೆ ಅಂತ ಹೇಳ್ಬೋದು. ಈ ಸರಿಯ ಒಂದು ಕಿಸಾನ್ ದಿವಸದ ಒಂದು ಧ್ಯೇಯವಾಕ್ಯನೂ ಅದೇ ಕೂಡ, ಎಂಪವರಿಂಗ್ ಫಾರ್ಮರ್ಸ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ, ಸುಸ್ಥಿರ ಕೃಷಿಗೆ ರೈತರ ಒಂದು ಸಬಲೀಕರಣ ಅಂತ. ಇದಕ್ಕೋಸ್ಕರ ಸರ್ಕಾರದವರು ಕೂಡ ವಿವಿಧ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಮುಖ್ಯವಾಗಿ ಈಗ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇದೆ, ಅವರ ಬೆಳೆ ಏನಾದರೂ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಹಾಳಾದರೆ ಅದಕ್ಕೆ ಒಂದು ವಿಮಾ ಸೌಕರ್ಯವನ್ನು ಒದಗಿಸುವಂಥ ಒಂದು ಸೌಲಭ್ಯ ಕೂಡ ಇದೆ. ಮತ್ತು ಕೆಲವು ಕೃಷಿ ಬೆಳೆಗಳಿಗೆ ಬೆಂಬಲ ಬೆಲೆಗಳನ್ನು ಕೂಡ ಕೊಡ್ತಾ ಇದ್ದಾರೆ, ಅಂದರೆ ಅವಶ್ಯಕ ಬೆಳೆಗಳಾಗ್ಬೋದು ಅವರು, ಅಂದರೆ ಆಹಾರದ ಬೆಳೆಗಳಿಗೆ ವಿಶೇಷವಾಗಿ. ನಾವು ನೋಡಿದಾಗ ಭತ್ತ ಕೊಡ್ತಾರೆ, ರಾಗಿ ಕೊಡ್ತಾರೆ, ಜೋಳ, ಮುಸ್ಕಿನ ಜೋಳ, ಮತ್ತು ದ್ವಿದಳ ಧಾನ್ಯಗಳು, ಹತ್ತಿ ಮತ್ತು ಎಣ್ಣೆಕಾಳುಗಳು ಇವುಗಳಿಗೆ ಕೊಡ್ತಾರೆ. ನಾವು ಕೇಳ್ಬೋದು ಕರಿಮೆಣಸಿಗೆ ಹಾಕಿಲ್ಲ, ಏಲಕ್ಕಿಗೆ ಹಾಕಿಲ್ಲ, ಕಾಫಿಗೆ ಹಾಕಿಲ್ಲ ಅಂದರೆ ಅವು ಮನುಷ್ಯನ ಜೀವನ ಮಾಡಬೇಕು ಅಂದರೆ ಬೇಕೇ ಬೇಕು ಅಂತೇನಿಲ್ಲ. ಬೆಂಬಲ ಬೆಲೆಗಳನ್ನು ಕೊಡ್ತಾ ಇರೋದು ಮುಖ್ಯವಾಗಿ ಮನುಷ್ಯನ ಉಳಿವಿಗೆ ಅಗತ್ಯವಾದ ಬೆಳೆಗಳು, ಆಹಾರ ಬೆಳೆಗಳಿಗೆ, ಆಹಾರ ಬೆಳೆಗಳು, ಆಹಾರ ಬೆಳೆಗಳಲ್ಲಿ ಇವೆಲ್ಲ ಬರ್ತವೆ. ದ್ವಿದಳ ಧಾನ್ಯಗಳು ಬರ್ತವೆ, ಏಕದಳ ಧಾನ್ಯ ಮತ್ತು ಎಣ್ಣೆಕಾಳು ಬೆಳೆಗಳು. ಅದಕ್ಕೆ ಒಂದೇನು ಅಂದರೆ ಹತ್ತಿನೂ ಸೇರಿಸಿದ್ದಾರೆ, ಅದು ನಮ್ಮ ಒಂದು ಉಡುಪಿಗೆ ಬೇಕೇ ಬೇಕು ವಸ್ತ್ರಕ್ಕೆ, ಹಾಗಾಗಿ ಅದು ಕೂಡ ಅವಶ್ಯಕನೇ ಅಂತ ಬೆಳೆಗಳು ಅದೊಂದು ಯೋಜನೆ ಇದೆ. ಜೊತೆಗೆ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ, ಅಂದರೆ ಈಗ ನೀರು ಬಹಳ ಅತ್ಯಮೂಲ್ಯವಾದ ಸಂಪನ್ಮೂಲ ಆಗ್ತಾ ಇದೆ. ಕೊಡಗಿನಲ್ಲೇ ಮಳೆಗಾಲದಲ್ಲಿ ಸಾಕಷ್ಟು ನೀರಿದ್ರೂ ಮಳೆಗಾಲ ಕಡಿಮೆ ಆದಾಗ ನೀರಿಗೆ ಮತ್ತೆ ಹಾಹಾಕಾರ ಪ್ರಾರಂಭವಾಗೋ ಸಾಧ್ಯತೆ ಇರುತ್ತೆ. ಏಕೆಂದರೆ ಇದು ಘಟ್ಟ ಪ್ರದೇಶ, ನೀರೆಲ್ಲ ತಗ್ಗಿಗೆಳೆದೋಗ್ಬಿಡುತ್ತೆ, ಆಮೇಲೆ ನೀರಿನ ಒಂದು ತೇವಾಂಶದ ಕೊರತೆ ಇರುತ್ತೆ. ಹಾಗಾಗಿ ಇದಕ್ಕೂ ಒಂದು ಬೆಂಬಲ ಕೊಡೋದಕ್ಕೋಸ್ಕರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅದರಲ್ಲಿ ಮುಖ್ಯವಾಗಿ ತುಂತುರು ನೀರಾವರಿ ಯೋಜನೆ ಒಂದು, ಮತ್ತು ಹನಿ ನೀರಾವರಿ ಉಪಕರಣಗಳನ್ನು ಒದಗಿಸುವಂಥದ್ದು, ಮತ್ತು ಇಲ್ಲಿ ಕೃಷಿ ಹೊಂಡ ಮಾಡ್ಕೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರದವ್ರದ್ದು ಕೂಡ ಒಂದು ಯೋಜನೆ ಇದೆ, ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ಇದೆ. ಕಾಫಿ ಬೆಳೆಗಾರರಿಗೂ ಕೂಡ ನಾವು ಹಿಂದೆಲ್ಲ ಸಾಕಷ್ಟು ಹೇಳಿದ್ದೀವಿ, ಇಲ್ಲೂ ಕೂಡ ಸಾಕಷ್ಟು ಯೋಜನೆಗಳಿದ್ದಾವೆ. ಒಟ್ಟಿಗೆ ರೈತರಿಗೆ ಅನುಕೂಲಕ್ಕೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಜಾರಿಗೆ ತರ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಈ ನ್ಯಾನೋ ಯೂರಿಯಾ ಅಂತ ಅದೊಂದು ಹೊಸ ವಿಧದ ಒಂದು ಸಂಪನ್ಮೂಲ ಮತ್ತು ಪೋಷಕಾಂಶಗಳನ್ನು ಪೂರೈಕೆ ಮಾಡುವಂಥದ್ದು, ನ್ಯಾನೋ ಡಿ ಎ ಪಿ ಕೂಡ ಬರುತ್ತೆ ಅಂತ ಅದೊಂದು ಬಂದಿದೆ, ಈಗಾಗಲೇ ಮಾರುಕಟ್ಟೆಯಲ್ಲಿ ಇದೆ ಇದೆ. ಎಷ್ಟು ಮಟ್ಟಿಗೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಬಳಸ್ಕೋಬಹುದು ಅನ್ನೋದು ಇನ್ನೂ ಅದು ಖಾತ್ರಿ ಆಗಬೇಕಾಗಿದೆ. ಯಾಕಂದರೆ ಮಣ್ಣಿಗೆ ಎಷ್ಟು ಮಟ್ಟಿಗೆ ಹಾಕ್ಬೋದು, ಅದು ದ್ರವರೂಪದ ಗೊಬ್ಬರಗಳು ಸ್ಪ್ರೇ ಮಾಡುವಂಥ ಒಂಥರ ಎಲೆ ಅಥವಾ ಗರಿಗಳಿಗೆ ಸಿಂಪಡಣೆ ಮಾಡಿ ಒಂದು ರೀತಿ ಅವನ್ನ ಪೂರಕವಾಗಿ ನಾವು ಬಳಸ್ಕೋಬೇಕಾಗತ್ತೆ ಹೊರತು ಅದನ್ನೇ ಮುಖ್ಯವಾಗಿ ಬಳಸ್ಕೊಳ್ಳೋದಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ನೋಡಬೇಕು. ಮತ್ತೆ ಡ್ರೋನ್ ತಂತ್ರಜ್ಞಾನ ಇವತ್ತು ಅದು ಜನಪ್ರಿಯ ಆಗ್ತಾ ಇದೆ. ಡ್ರೋನ್ದು ಏನು ಅಂತಂದ್ರೆ ಮುಖ್ಯವಾಗಿ ಈಗ ಕೀಟನಾಶಕಗಳನ್ನು ಸಿಂಪರಣೆ ಮಾಡೋದು, ಮತ್ತೆ ಈಗಾಗಲೇ ಮಾತಾಡಿದಂಗೆ ಪೋಷಕಾಂಶಗಳ ಸಿಂಪರಣೆ ಮತ್ತು ಸಮೀಕ್ಷೆ, ಇದಕ್ಕೆಲ್ಲೂ ಡ್ರೋನ್ದು ಇವತ್ತು ಅನುಕೂಲ ಆಗುತ್ತೆ. ಯಾಕೆಂದರೆ ಒಂದು ದೊಡ್ಡ ಪ್ರದೇಶದಲ್ಲಿ ಸಿಂಪರಣೆ ಮಾಡಬೇಕು ಅಂದರೆ ಅದಕ್ಕೂ ಸಾಕಷ್ಟು ಜನ ಬೇಕು, ನೀರು ಬೇಕು, ಕೀಟನಾಶಕನೂ ಜಾಸ್ತಿ ಬೇಕಾಗುತ್ತೆ. ಡ್ರೋನ್ನಲ್ಲಿ ವಿಶಿಷ್ಟವಾದ ತಂತ್ರಜ್ಞಾನ ಬಳಸಿ ಕಡಿಮೆ ಕೀಟನಾಶಕ ಕಡಿಮೆ ನೀರನ್ನು ಬಳಸಿ ಸಿಂಪರಣೆ ಮಾಡುವಂಥ ಅದು. ಮತ್ತು ಕೊಯ್ಲಿಗೆಲ್ಲ ಯಂತ್ರೋಪಕರಣಗಳಿದ್ದಾವೆ, ಸಂಸ್ಕರಣೆಗಿದ್ದಾವೆ, ಇವೆಲ್ಲ ರೈತರ ಒಂದು ಶ್ರಮವನ್ನು ಕಡಿಮೆ ಮಾಡೋದ್ರಲ್ಲಿ ಇವತ್ತು ಪ್ರಮುಖ ಪಾತ್ರ ವಹಿಸಿದ್ದಾವೆ ಅಂತ ಹೇಳ್ಬೋದು. ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ನಾವು ಮುಂಚಿತವಾಗಿಯೇ ಕಿಸಾನ್ ದಿವಸದ ಶುಭಾಶಯಗಳು ಅಂತ ಹೇಳ್ಬೋದು. ಖಂಡಿತ. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಖಂಡಿತ ಸರ್. ಹಸಿರೂರ ಸಿಂಗಾರಿ ಹೊಂಬಣ್ಣ ತಳೆದಾಗ ನಮ್ಮೂರ ನವಿಲುಗಳು ಆಡುತ್ತಾವೋ ನಲಿದಾಡುತ್ತಾವೋ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ. ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ. ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡಬೇಕು. ವೈಯಾರಿ ಮಡಿಯುಟ್ಟು ಭೂತಳಕ್ಕೆ ಇಳಿದಾಗ ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ. ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ. ಆತ್ಮೀಯ ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 2285558, ಎಸ್ ಟಿ ಡಿ ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, ಎಸ್ ಟಿ ಡಿ ಕೋಡ್ 08272. ಈಗ ನಾವು ಈ ಒಂದು ಜಿಂಗಲ್ ಕೇಳಿದ್ವಿ, ಈಗ ಅದರಲ್ಲಿ ವಾಯುಮಾಲಿನ್ಯದ ಬಗ್ಗೆ ಹೇಳ್ತಾ ಇದ್ರು. ಹೌದು, ಇವತ್ತು ವಾಯು ಮಾಲಿನ್ಯ ಮತ್ತು ಮಾಲಿನ್ಯ ಅನ್ನೋದು ಹೊರಗಡೆಗೆ ಅಷ್ಟೇ ಸೀಮಿತ ಅಲ್ಲ, ಒಳಗಡೆನೂ ಕೂಡ ಆಗ್ತಾ ಇದೆ ಅಂತ ಒಂದು ಇತ್ತೀಚೆಗೆ ಗೊತ್ತಾಗಿದೆ. ಹೌದು, ನಮ್ಮ ಮನೆ ಒಳಗಡಿನ ಒಂದು ಮಾಲಿನ್ಯ ಅದು ನಮ್ಮ ಬೇರೆ ಬೇರೆ ನಾವು ವಸ್ತುಗಳು ಬಳಸೋದ್ರ ಮೇಲೆ ಇರ್ಬೋದು ಅಥವಾ ಧೂಳು ಇಂಥದ್ದು ಚಿಕ್ಕ ಮಕ್ಕಳಿಗೆ ಭಾಳ ತೊಂದರೆ ಕೊಡುತ್ತಂಥದ್ದು. ಈಗ ಒಂದು ಅಭಿಯಾನ ನಡೀತಾ ಇದೆ ನಮ್ಮಲ್ಲಿ, ಚಿಕ್ಕ 5 ವರ್ಷದವರೆಗಿನ ಮಕ್ಕಳಲ್ಲಿ ಈ ನಿಮೋನಿಯಾವನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕಾಗತ್ತೆ. ಮತ್ತು ಅದಕ್ಕೆ ಲಸಿಕೆ ಕೂಡ ಬಂದಿದೆ, ಅದನ್ನು ಹಾಕಿಸ್ಕೊಂಡ್ರೆ 5 ವರ್ಷದವರೆಗೂ ಚಿಕ್ಕ ಮಕ್ಕಳಿಗೆ ಒಂದು ರಕ್ಷಣೆ ದೊರೆಯುತ್ತೆ. ಅವರ ಶ್ವಾಸಕೋಶಗಳು ಬಲಿಷ್ಠವಾಗಿ ಅವರು ಅದನ್ನು ಒಂದು ಕಾಯಿಲೆ ಬಂದರೂ ಕೂಡ ತಡೆದುಕೊಂಡು ಅದನ್ನು ಅವರ ದೇಹವನ್ನು ರಕ್ಷಿಸ್ಕೊಳ್ಳೋದಕ್ಕೆ ಒಂದು ಒಂದು ಸಾಮರ್ಥ್ಯ ಬರುತ್ತೆ 5 ವರ್ಷ ಆದಮೇಲೆ. ಅಲ್ಲಿವರೆಗೂ ಅದನ್ನು ಬಹಳ ಅದನ್ನು ಪೋಷಕರು ತಕ್ಷಣ ವೈದ್ಯರಿಗೆ ತೋರಿಸೋದು ಬಹಳ ಮುಖ್ಯ, ಮತ್ತು ಮುಂಚಿತವಾಗಿಯೇ ಲಸಿಕೆ ಹಾಕುವಂಥದ್ದು ಕೂಡ ಇದೆ. ಈ ಇದರಲ್ಲಿ ಏನು ಅಂದರೆ ನಮ್ಮ ಮನೆಯಲ್ಲಿ ಒಳಗಡೆ ಆಗುವಂಥ ಮಾಲಿನ್ಯ ಕೂಡ ಅದಕ್ಕೆ ಕಾರಣ ಆಗುತ್ತೆ ಅಂತ. ಮತ್ತು ಕೆಲವು ಇದರಲ್ಲಿ ಧೂಮಪಾನ ಮಾಡುವಂಥದ್ದು, ಈ ತಂಬಾಕು ಬಳಸೋದು ಇಂಥವೆಲ್ಲ ಇರ್ತವೆ. ಮತ್ತು ಇವತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಜಾರಿಗೆ ಬಂದು ಎಲ್ಲರೂ ಕೂಡ ಅಡುಗೆ ಅನಿಲವನ್ನು ಇವತ್ತು ಪೂರೈಕೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಕೆಲವರು ಉರುವಲನ್ನು ಬಳಸಿದಾಗ ಮನೆಯಲ್ಲಿ ಮತ್ತೆ ಹೊಗೆಯೆಲ್ಲ ಸುತ್ಕೊಂಡ್ಬಿಡುತ್ತೆ, ಅದು ಕೂಡ ಉಸಿರಾಟದ ಸಮಸ್ಯೆಗಳಿಗೆ, ನಿಮೋನಿಯಾ ಇದಕ್ಕೆಲ್ಲ ಕಾರಣ ಆಗ್ಬೋದು. ಅದ್ರ ಕಡೆಗೂ ಕೂಡ ನಮ್ಮ ಜನ ಗಮನ ಹರಿಸ್ಬೇಕಾಗತ್ತೆ ಅಂತ ನಾವು ಈ ಸರಿ ಒಂದು ಮನವಿಯನ್ನು ಮಾಡ್ಬೋದು. ಇದು ಈಗ ಈ ನಡೀತಾ ಇದೆ, ಇದು ನಮ್ಮ ಜಿಲ್ಲೆಯಲ್ಲಿ ಕೂಡ ನಡೀತಾ ಇದೆ. ಇನ್ನೂ ಇರುತ್ತೆ ಜನವರಿ ತಿಂಗಳವರೆಗೂ, ಜನವರಿ ಫೆಬ್ರವರಿವರೆಗೂ ಇದ್ದೇ ಇರುತ್ತೆ. ಆದ್ದರಿಂದ ನಮ್ಮ ಎಲ್ಲ ಕೇಳುಗರು ಇದ್ರ ಕಡೆಗೆ ಗಮನವನ್ನು ಕೊಡಬೇಕು ಅಂತ ನಾವು ಹೇಳ್ಬೋದು. ಮತ್ತು ಈಗ ಸ್ವಲ್ಪ ಚಳಿ ಜಾಸ್ತಿ ಆದರೂ ಕೂಡ ವಾತಾವರಣ ತಿಳಿಯಾಗಿದೆ ಅಂತ ಹೇಳ್ಬೋದು. ಹೌದು, ಬಿಸಿಲೂ ಕೂಡ ಜೋರಾಗಿದೆ, ಹಾಗಾಗಿ ನಿಶ್ಚಿಂತೆಯಿಂದ ನಮ್ಮ ರೈತ ಬಾಂಧವರು ಭತ್ತದ ಕಟಾವನ್ನು ಮಾಡಿ ಮತ್ತೆ ಅದನ್ನ ಅವರು ಒಣಗಿಸ್ಕೊಳ್ಳಬಹುದು ಅಲ್ವಾ? ಹೌದು. ಮತ್ತೆ ಕಾಫಿ ಕೊಯ್ಲು ಕೂಡ ಈಗ ಅರೇಬಿಕಾದ ಮುಗಿತಾ ಬಂದಿದೆ, ರೋಬಸ್ಟ್ ಅದು ಪ್ರಾರಂಭವಾಗ್ತಾ ಇದೆ, ಅವರು ಕೂಡ ಈ ಕೆಲಸವನ್ನು ಮಾಡಬಹುದು ಅಂತ ನಾವು ಹೇಳ್ಬೋದು. ಭತ್ತದಲ್ಲಿ ಏನು ಅಂದರೆ ಶೇಕಡ 90% ಕಾಳು ಆಗಿದ್ದ ನಂತರ ತೆನೆ ಕೆಳಭಾಗದ 3-4 ಕಾಳುಗಳು ಇನ್ನೂ ಹಸಿರಾಗಿರುವಾಗಲೇ ಕೊಯ್ಲು ಮಾಡ್ಕೋಬೇಕಾಗತ್ತೆ. ಆಮೇಲೆ ಅದನ್ನು ಆ ಭತ್ತವನ್ನು ಬಿಸಿಲಿನಲ್ಲಿ ಒಂದು 3-4 ಗಂಟೆ ಕಾಲ ಒಣಗಿಸಿ ಚೀಲಕ್ಕೆ ತುಂಬ್ಕೋಬೇಕಾಗತ್ತೆ. ತೇವಾಂಶ ಶೇಕಡ 10% ಇರೋ ರೀತಿಯಲ್ಲಿ ನಾವು ಅದನ್ನು ಒಣಗಿಸ್ಬೇಕಾಗತ್ತೆ. ಹಲ್ಲಲ್ಲಿ ಕಡ್ದಾಗ ಕಟ್ ಅಂತ ಶಬ್ದ ಬರಬೇಕು, 2 ಭಾಗ ಆಗಬೇಕು. ಆ ಒಂದು ಮಟ್ಟಕ್ಕೆ ಒಣಗಿಸ್ಕೊಂಡ್ರೆ ಸಾಕಾಗತ್ತೆ. ಅತಿ ಹೆಚ್ಚು ಕೂಡ ಒಣಗಿಸ್ಬಾರ್ದು, ಇಲ್ಲಾಂದರೆ ಎಲ್ಲ ನುಚ್ಚು ಆಗೋ ಸಾಧ್ಯತೆ ಇರುತ್ತೆ. ಇದು ನಮ್ಮ ರೈತ ಬಾಂಧವರು ಗಮನಿಸಬೇಕಾಗತ್ತೆ. ಇನ್ನು ಈ ನಮ್ಮ ಕರಿಮೆಣಸಿನಲ್ಲಿ ಈಗ ನಾವು ಸಸಿಗಳನ್ನು ಮಾಡ್ಕೊಳ್ಳೋದಕ್ಕೆ ಈ ಆರೋಗ್ಯವಂತ ಬಳ್ಳಿಗಳನ್ನು ಗುರುತಿಸ್ಕೊಳ್ಳೋದು ಬಹಳ ಮುಖ್ಯ. ಅಂದರೆ ಹೆಚ್ಚು ಇಳುವರಿ ಕೊಡುವಂಥ ಮತ್ತು ಬಹಳ ಆರೋಗ್ಯವಾಗಿರುವಂಥ ಬಳ್ಳಿಗಳನ್ನು ಗುರುತಿಸ್ಕೊಂಡು ಆ ಬುಡದ ಭಾಗದಿಂದ ಚಿಗರಿ ನೆಲದ ಮೇಲೆ ಓಡ್ಕವಲುಗಳು ಅಂತ ನಾವು ಹೇಳ್ತಾ ಇರ್ತೀವಲ್ಲ, ಆ ಬಳ್ಳಿಗಳನ್ನು ನಾವು ಸಿಂಬೆ ಸುತ್ತಿ ಆಧಾರ ಮರಕ್ಕೆ ಅಥವಾ ಬಳ್ಳಿ ಪಕ್ಕದ ಒಂದು ಮರಕ್ಕೆ ಕಡ್ಡಿಯನ್ನು ಅಲ್ಲಿ ನೆಟ್ಟು ಅದಕ್ಕೆ ಕಟ್ಟಬೇಕಾಗತ್ತೆ. ಇದರಿಂದ ಆ ಬಳ್ಳಿ ನೆಲಕ್ಕೆ ತಗಲಿ ಅಲ್ಲಿ ಒಂದು ಬೇರು ಬರೋದನ್ನು ನಾವು ತಪ್ಪಿಸ್ಬೋದು. ಅವು ಆ ಒಂದು ತುಂಡುಗಳನ್ನೇ ನಾವು ಸಸಿಗಳ ಅಭಿವೃದ್ಧಿಗೆ ಬಳಸ್ಕೋಬೋದು. ಒಂದು ಈ ಬಳ್ಳಿನ ನಾವು 2-3 ಗೆಣ್ಣಿರೋ ರೀತಿಯಲ್ಲಿ ತುಂಡು ಮಾಡಿಕೊಂಡು ಈ ಪಾಲ್ತಿನ ಚೀಲಗಳಿಗೆ ಹಾಕ್ಕೋಬೋದು. ಆ ಪಾಲ್ತಿನ ಚೀಲಗಳಿಗೆ ನಾವು ಈ ನರ್ಸರಿ ಮಿಶ್ರಣವನ್ನು ಹಾಕಬೇಕಾಗತ್ತೆ. 2 ಭಾಗ ಕಾಡು ಮಣ್ಣು, 1 ಭಾಗ ಮರಳು, 1 ಭಾಗ ಕೊಟ್ಟಿಗೆ ಗೊಬ್ಬರ, ಈ ರೀತಿ ಮಿಶ್ರಣ ಮಾಡಿಕೊಂಡು 6 ಅಂಗ್ಲ ಉದ್ದ 3 ಅಂಗ್ಲ ಅಗಲ ಇರುವಂಥ ಪಾಲ್ತಿನ ಚೀಲದಲ್ಲಿ ಈ ಮಿಶ್ರಣ ತುಂಬಿ ಈ ತುಂಡುಗಳನ್ನು ನಾವು ಅಲ್ಲಿ ನೆಡಬೇಕಾಗತ್ತೆ. ಅಂದರೆ ಈ ಬುಡದ ಕಡೆಯ ಒಂದು ಗೆಣ್ಣು ಮಣ್ಣಿನಲ್ಲಿ ಇರೋ ರೀತಿಯಲ್ಲಿ ನಾವು ನೆಡಬೇಕಾಗತ್ತೆ. 1-2 ಗೆಣ್ಣು, 1 ಅಥವಾ 2 ಗೆಣ್ಣು ಮೇಲುಗಡೆ ಇರಬೇಕಾಗತ್ತೆ. ಈ ರೀತಿ ಮಾಡಿ ನಾವು ಪಾಲ್ತಿನ ಚೀಲಗಳಿಗೆ ಅವುಗಳನ್ನು ನೋಡಬಹುದು. ಮತ್ತು ಈ ಬೇರುಗಳನ್ನು ಬರ್ಸೋದಕ್ಕೆ ಈ ಇಂಡೋಲ್ ಬ್ಯೂಟ್ರಿಕ್ ಆಮ್ಲ ಅಂತ ಒಂದು ಸಸ್ಯ ಪ್ರಚೋದಕ ಇದೆ, ಇದನ್ನು ಕೂಡ ಬಳಸ್ಕೋಬೋದು. ಮತ್ತು ಈ ಪಾಲ್ತಿನ ಚೀಲಗಳನ್ನು ಸಾಕಷ್ಟು ನೆರಳಿರೋಂಥ ಕಡೆ ನಾವು ಇಡಬೇಕಾಗತ್ತೆ, ಮರದ ಕೆಳಗಡೆ ಅಥವಾ ಹಸಿರು ಮನೆಗಳು ಅಂತ ಕೂಡ ಇವರು ಮಾಡ್ಕೊಂಡಿರ್ತಾರೆ. ಅಲ್ಲಿ ಇವರು ಮಾಡಿಕೊಂಡು ಮತ್ತೆ ನಾವು ಅವುಗಳನ್ನು ಈ ಸಾಧಾರಣವಾಗಿ ಮೇ ಜೂನ್ ತಿಂಗಳಿನಲ್ಲಿ ನಾವು ಗುಂಡಿಗಳನ್ನು ತೆಗೆದು ಸಿದ್ಧ ಮಾಡಿಕೊಂಡು ಅವಾಗ ಮಳೆಗಾಲದ ಪ್ರಾರಂಭದಲ್ಲಿ ನೆಟ್ಕೋಬೋದು. ಆ ಒಂದು ಕ್ರಮವನ್ನು ನಮ್ಮ ರೈತ ಬಾಂಧವರು ಮಾಡಬೇಕು. ಅಂದರೆ ಈಗ ಏನು ನಾವು ಸಿಂಬೆಗಳನ್ನು ಸುತ್ತಿರ್ತೀವಿ ಈ ಬಳ್ಳಿಗಳನ್ನು, ಅವುಗಳನ್ನು ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಬೇರ್ಪಡಿಸ್ಕೋಬೇಕಾಗತ್ತೆ ತುಂಡುಗಳನ್ನ. ಅಷ್ಟೊತ್ತಿಗೆ ಒಂದು ನಮಗೆ ಸಾಧಾರಣವಾಗಿ ಒಂದು 3 ತಿಂಗಳವರೆಗೂ ಬೆಳೆದಿರ್ತವೆ ಸಸಿಗಳು. ಅವನ್ನು ನಾವು ನಮ್ಮ ಮುಖ್ಯ ಒಂದು ತೋಟದಲ್ಲಿ ನೆಡೋದಕ್ಕೆ ಬಳಸ್ಕೋಬೋದು. ಈ ರೀತಿ ಒಂದು ಸಸಿಗಳನ್ನು ಮಾಡಿಕೊಂಡು ನಮ್ಮ ಒಂದು ಕರಿಮೆಣಸು ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಏಕೆಂದರೆ ಕರಿಮೆಣಸಿನಲ್ಲಿ ಕೆಲವು ಬಳ್ಳಿಗಳು ಹೋಗ್ತಾ ಇರ್ತವೆ ಸ್ವಲ್ಪ, ಕೆಲವು ಈ ಸಸಿ ಕೊಳೆ ರೋಗ ಅಂತ ಬರುತ್ತೆ, ಶೀಘ್ರ ಕೊಳೆ ರೋಗ ಅಂತ ಮಳೆಗಾಲದಲ್ಲಿ ಅವು ಹೋಗಿರ್ತವೆ. ಅಲ್ಲಿ ಅವರು ಅವನ್ನು ಹೊಸ ಸಸಿಗಳನ್ನು ಹಾಕ್ಕೊಂಡು ಅಲ್ಲಿ ಅವನ್ನ ಅವರು ನೋಡಿಕೊಂಡ್ರೆ ಅವು ಮತ್ತೆ ಬೆಳೆದು ಫಸಲು ಕೊಡೋದಕ್ಕೆ ಅನುಕೂಲವಾಗುತ್ತೆ. ಈ ಒಂದು ಕ್ರಮವನ್ನು ಅನುಸರಿಸಿ ರೈತ ಬಾಂಧವರು ಸಸಿಗಳನ್ನು ಮಾಡಿಕೊಂಡು ಅವನ್ನು ನೆಡ್ಬೋದು. ಮತ್ತು ಇನ್ನು ಕಾಫಿ ತೋಟಗಳಿಗೆ ಬಂದರೆ ಈ ಸಂದರ್ಭದಲ್ಲಿ ಮಣ್ಣಲ್ಲಿ ತೇವಾಂಶ ಇರೋದನ್ನು ನೋಡಿಕೊಂಡು ನಾವು ಸುಣ್ಣವನ್ನು ಕೂಡ ಕೊಡಬಹುದು. ಸುಣ್ಣ ಸಾಧಾರಣವಾಗಿ ನಾವು 2-3 ವರ್ಷಕ್ಕೊಮ್ಮೆ ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ. ಹೆಚ್ಚು ಆಮ್ಲೀಯತೆ ಇದ್ದರೆ ವರ್ಷ ಬಿಟ್ಟು ವರ್ಷ ಕೊಡೋದು ಒಳ್ಳೆಯದು ಅಂತ. ಅದು ಸ್ವಲ್ಪ ಅಷ್ಟೊಂದು ಹೆಚ್ಚೇನಿಲ್ಲ ಅಂದಾಗ 3 ವರ್ಷಕ್ಕೊಂದ್ಸರಿ ಕೊಡ್ಬೋದು ಅಂತ ಕೂಡ ಹೇಳ್ತಾರೆ. ಇವು ಸಾಕಷ್ಟು ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತವೆ ಈ ಆಮ್ಲೀಯತೆ ಉಂಟಾದರೆ. ರಸಸಾರ ಅನ್ನೋದು ಬಹಳ ಮುಖ್ಯ, ಅದು ತಟಸ್ಥ ರೀತಿಯಲ್ಲಿ ಸ್ವಲ್ಪ ಆಮ್ಲೀಯತೆ ಕಡೆಗೆ ಇರುತ್ತೆ ಕಾಫಿ ತೋಟಗಳಲ್ಲಿ. ನಿಮ್ಗೆ ಅತಿಯಾದ ಆಮ್ಲೀಯ ಆಯ್ತಾದರೆ ಕೆಲವು ಪೋಷಕಾಂಶಗಳು ವಿಷಕಾರಿ ಪ್ರಮಾಣದಲ್ಲಿ ಬೆಳೆಗಳಿಗೆ ಸಿಕ್ಕರೆ ಇನ್ನೂ ಕೆಲವು ಸಿಗದೇ ಇಲ್ಲ, ಬಹಳ ಆಗುತ್ತೆ. ಕೆಲವು ಈ ಆಮ್ಲೀಯ ಒಂದು ಮಣ್ಣಿನ ಸ್ಥಿತಿಯಲ್ಲಿ ಬೇರೆಗೆ ಕೆಲವು ಶಿಲೀಂಧ್ರ ರೋಗಗಳು ಬರ್ತವೆ, ಅಂದರೆ ಶಿಲೀಂಧ್ರಗಳ ಬೆಳವಣಿಗೆಗೆ ಒಳ್ಳೆಯ ಮಾಧ್ಯಮ ಆಗುತ್ತೆ. ಹಾಗಾಗಿ ರೈತರು ಈ ಮಣ್ಣಿನ ಆಮ್ಲೀಯತೆಯನ್ನು ಸರಿಪಡಿಸ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬೇಕು. ಇದಕ್ಕೋಸ್ಕರ ಮಣ್ಣಿನ ಮಾದರಿ ತೆಗೆದು ಅದನ್ನು ಪರೀಕ್ಷೆ ಮಾಡಿಸ್ಕೋಬೇಕು. ಪರೀಕ್ಷೆ ಮಾಡಿಸ್ಕೊಂಡು ಅದರಲ್ಲಿ ಪೋಷಕಾಂಶಗಳ ಮಟ್ಟ ಅಲ್ಲದೆ ಆಮ್ಲೀಯತೆ ಎಷ್ಟಿದೆ, ಆ ಆಮ್ಲೀಯತೆಯನ್ನು ನಾವು ಹೇಗೆ ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನೂ ಮಾಹಿತಿ ಪಡ್ಕೋಬಹುದು. ಸಾಧಾರಣವಾಗಿ ಸುಣ್ಣ ಮತ್ತು ಡೋಲೋಮೈಟ್ ಸುಣ್ಣ ಎರಡು ಶಿಫಾರಸು ಮಾಡ್ತಾರೆ, ಕೃಷಿ ಸುಣ್ಣ ಮತ್ತು ಡೋಲೋಮೈಟ್ ಸುಣ್ಣ. ಅದನ್ನು ಮಣ್ಣಲ್ಲಿ ತೇವಾಂಶ ಇರುವಾಗಲೇ ಬೆರೆಸಬೇಕಾಗತ್ತೆ. ಈಗ ಮಳೆ ಕಡಿಮೆ ಆಗಿ ಸ್ವಲ್ಪ ಇನ್ನೂ ತೇವಾಂಶ ಇರುತ್ತೆ. ಒಂದು ಈ ಸಂದರ್ಭದಲ್ಲಿ ಮಂಜು ಬೀಳೋ ಸಾಧ್ಯತೆಯೂ ಇರುತ್ತೆ, ಅದು ಕೂಡ ಒಂದು ರೀತಿ ತೇವಾಂಶವಾಗಿ ವರ್ತಿಸುತ್ತೆ. ಹಾಗಾಗಿ ಒಣ ವಾತಾವರಣಕ್ಕಿಂತ ಈ ಸಂದರ್ಭದಲ್ಲಿ ಸುಣ್ಣವನ್ನು ಕೊಡೋದ್ರ ಕಡೆಗೆ ನಮ್ಮ ರೈತರು ಗಮನವನ್ನು ಕೊಡಬೇಕು. ಮಣ್ಣಿನ ಮಾದರಿಗಳನ್ನು ತೆಗೆದು ಕೂಡ ಅವರು ಈಗ ಪರೀಕ್ಷೆ ಮಾಡಿಸ್ಕೊಂಡು ಮುಂದಿನ ಒಂದು ನಮ್ಮ ಹಂಗಾಮ್ಗೆ ಅವರು ತಯಾರಾಗ್ಬೋದು ಅಂತ ನಾವು ಹೇಳ್ಬೋದು. ಈಗ ಮತ್ತೆ ಇನ್ನೊಂದು ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ಮತ್ತೆ ಮುಂದುವರಿಸೋಣ. ಸರಿ ಸರ್. ಮಣ್ಣು ಹಲವು ಜೀವಿಗಳ ಜೀವ ವೈವಿಧ್ಯದ ಆಶ್ರಯ ತಾಣ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಬಾಳಿನ ಹಂತ ಹಂತದಲ್ಲೂ ನಾವೆಲ್ಲ ಮಣ್ಣನ್ನು ಅವಲಂಬಿಸಿರುತ್ತೇವೆ. ಮಣ್ಣನ್ನು ಮಲಿನಗೊಳಿಸದಿರಿ, ಅದರ ಗುಣಮಟ್ಟವನ್ನು ಕೆಡಿಸದಿರಿ. ಮಣ್ಣಿನ ಆರೋಗ್ಯವನ್ನು ಸುಸ್ಥಿತಿಯಲ್ಲಿರಿಸಿಕೊಂಡು ಮುಂದಿನ ಪೀಳಿಗೆಗೆ ಕೈದಾಟಿಸುವುದು ಈ ಭೂಮಿಯ ಮೇಲೆ ಬದುಕುತ್ತಿರುವ ಪ್ರತಿಯೊಬ್ಬನ ಹೊಣೆ. ಮಣ್ಣು ಸುಖಬಾಳ್ವೆಯ ಕಣ್ಣು. ಇನ್ನು ಏಲಕ್ಕಿನಲ್ಲಿ ನಾವು ಮುಖ್ಯವಾಗಿ ಈ ತರಗೆಲೆಗಳನ್ನು ತೆಗಿಬೇಕಾಗತ್ತೆ. ತರಗೆಲೆಗಳನ್ನು ತೆಗಿಬೇಕು ಮತ್ತು ಎಲೆಗಳನ್ನು ಕೂಡ ಕತ್ತರಿಸಬೇಕಾಗತ್ತೆ. ಈ ಹಳೆ ಕವಲುಗಳನ್ನು ಮತ್ತು ಒಣಗಿದಂಥ ಗುಪ್ತ ಕಾಂಡಗಳು ಮತ್ತು ಒಣಗಿದಂಥ ಎಲೆಗಳು ಈ ಗರಿಗಳನ್ನು ನಾವು ತೆಗಿಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಇವುಗಳನ್ನು ಮಾಡೋದು ಒಳ್ಳೆಯದು. ಮಿಥ್ಯ ಕಾಂಡಿಂದ ಜೋತಾಡ್ತಾ ಇರುವಂಥ ಎಲೆಗಳನ್ನು ನಾವು ಕತ್ತರಿಸಿ ತೆಗಿಬೇಕಾಗತ್ತೆ. ವಿಶೇಷವಾಗಿ ಇವು ಏನಂದರೆ ಈ ಒಣಗಿದ ಎಲೆಗಳು ಈ ಕೆಲವೊಂದು ರಸ ಹೀರುವಂಥ ಕೀಟಗಳಿಗೆ ಆಶ್ರಯ ತಾಣಗಳಾಗಿ ಕೆಲಸ ಮಾಡ್ತಾ ಇರ್ತವೆ. ಅವುಗಳನ್ನು ತೆಗೆಯೋದ್ರಿಂದ ನಾವು ಕೀಟದ ಹಾವಳಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಮತ್ತು ಮಳೆಗಾಲದಲ್ಲಿ ಏನಾಗಿರುತ್ತೆ, ಈ ಮಣ್ಣೆಲ್ಲ ಕೊಚ್ಚೋಗ್ಬಿಟ್ಟಿರುತ್ತೆ, ಬುಡದಲ್ಲಿರುವಂಥ ಮಣ್ಣು, ಆ ಗುಪ್ತ ಕಾಂಡ ಮತ್ತು ಬೇರುಗಳು ಕೂಡ ಎಲ್ಲ ಕಾಣಿಸ್ಕೊಳ್ತಾ ಇರ್ತವೆ ಮೇಲ್ಗಡೆ. ಅವು ಆ ರೀತಿಯಾಗಿ ಕಾಣಿಸ್ಕೋಬಾರ್ದು. ಅದ್ರ ಮೇಲೆ ಸ್ವಲ್ಪ ಮೇಲ್ಮಣ್ಣನ್ನು ನಾವು ಹಾಕಬೇಕಾಗತ್ತೆ. ಈ ಸಂದರ್ಭದಲ್ಲಿ ಅದನ್ನ ಮಾಡೋದು ಬಹಳ ಒಳ್ಳೆಯದು. ಅದು ಸ್ವಲ್ಪ ತೆಳುವಾಗಿ ಆ ಒಂದು ಮಣ್ಣನ್ನು ಹಾಕಬೇಕಾಗತ್ತೆ. ಈ ಗುಪ್ತಕಾಂಡದ ಗೆಡ್ಡೆಯ ಅರ್ಧ ಭಾಗ ಮುಚ್ಚೋ ರೀತಿಯಲ್ಲಿ ಬುಡದಲ್ಲಿ ತೆಳುವಾಗಿ ಮತ್ತು ಸಮನಾಗಿ ನಾವು ಮಣ್ಣನ್ನು ಹಾಕಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಾವು 10-15 cm ದಪ್ಪದಷ್ಟು ಮೇಲ್ಮಣ್ಣನ್ನು ನಾವು ಸಡಿಲ ಮಾಡಿದಂಗಾಗತ್ತೆ. ಮತ್ತು ಅದು ಪುಡಿಪುಡಿಯಾಗಿ ಬೇರುಗಳು ಸ್ವಲ್ಪ ಆಳಕ್ಕೆ ಹೋಗೋದಕ್ಕೂ ಕೂಡ ಅದು ಅನುಕೂಲವನ್ನು ಮಾಡಿಕೊಡುತ್ತೆ. ಏನಾದರೂ ಮತ್ತೆ ಮಳೆ ಏನಾದರೂ ಬಂದರೆ ಆ ನೀರು ಇಂಗೋದಕ್ಕೂ ಕೂಡ ಅದು ಅನುಕೂಲವನ್ನು ಮಾಡಿಕೊಡುತ್ತೆ. ಆದ್ದರಿಂದ ರೈತ ಬಾಂಧವರು ಈ ಸಂದರ್ಭದಲ್ಲಿ ಈ ಏಲಕ್ಕಿ ಗಿಡಗಳ ಬುಡಗಳಿಗೆ ಮಣ್ಣನ್ನು ಹಾಕೋದ್ರ ಕಡೆಗೆ ಅವರು ವಿಶೇಷವಾದ ಒಂದು ಗಮನವನ್ನು ಕೊಡಬೇಕಾಗತ್ತೆ. ಈ ಒಂದು ವಿಚಾರವನ್ನು ಮುಖ್ಯವಾಗಿ ಬಹಳ ಒಂದು ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಗುಪ್ತ ಕಾಂಡಗಳಿಗೆ ಗಾಯ ಆಗಬಾರ್ದು. ಗುಪ್ತ ಕಾಂಡಗಳಿಗೆ ಮತ್ತೆ ಗಾಯ ಆದರೆ ಅಲ್ಲಿ ಮತ್ತೆ ರೋಗಾಣುಗಳು ಪ್ರವೇಶ ಮಾಡಿ ಗೆಡ್ಡೆ ಕೊಳೆಯುವಂಥ ಒಂದು ಕಾಯಿಲೆ ಇದು ಬರೋ ಸಾಧ್ಯತೆ ಇರುತ್ತೆ. ಇದ್ರ ಕಡೆಗೆ ನಮ್ಮ ರೈತ ಬಾಂಧವರು ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗತ್ತೆ. ಮತ್ತು ಇದೇ ಸಂದರ್ಭದಲ್ಲಿ ಕಾಫಿನಲ್ಲಿ ಈ ಕೀಟಗಳ ಹಾವಳಿ ಕೂಡ ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ನಾವು ಈಗಾಗಲೇ ಸಾಕಷ್ಟರಿಗೆ ಹೇಳಿದ್ದೀವಿ, ಈ ಸಂದರ್ಭದಲ್ಲಿ ಈ ಬಿಳಿ ಕಾಂಡ ಕೊರಕದ ಒಂದು ಸಂತಾನೋತ್ಪತ್ತಿ ಕೂಡ ನಡೀತಾ ಇರುತ್ತೆ. ಅದನ್ನು ಹಾರಾಡುವಂಥ ಕಾಲ ಅಂತ ಕರೀತಾರೆ. ಈಗ ಬೇಸಿಗೆಯಲ್ಲಾದರೆ ಸಾಧಾರಣವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅದು ಗಂಡು ಹೆಣ್ಣು ಸಂಯೋಗ ಹೊಂದುತ್ತವೆ. ಈ ಚಳಿಗಾಲದಲ್ಲಾದರೆ ಅಕ್ಟೋಬರಿಂದ ಡಿಸೆಂಬರ್ವರೆಗೂ 3 ತಿಂಗಳು, ಅದು ಒಂದು ಸ್ವಲ್ಪ ದೀರ್ಘವಾಗಿರುತ್ತೆ. ಅವು ಮಿಲನ ಆದಮೇಲೆ ಮೊಟ್ಟೆ ಇಡ್ತವೆ, ಮೊಟ್ಟೆ ಇಟ್ಬಿಟ್ಟು ಮತ್ತೆ ಗಿಡಗಳಿಗೆ ತೊಂದರೆ ಕೊಡ್ತವೆ. ಆ ಸಂದರ್ಭದಲ್ಲೇ ಈ ಪ್ರೌಢ ಕೀಟಗಳನ್ನು ಆಕರ್ಷಿಸಿ ಕೊಲ್ಲೋದು ಭಾಳ ಒಳ್ಳೆಯದು. ಒಂದೊಂದು ಕೀಟಗಳನ್ನು ನಮಗೆ ಸೆರೆ ಸಿಕ್ಕರೂ 100 ಮೊಟ್ಟೆಗಳು ಕಡಿಮೆ ಆಗ್ತವೆ, 100 ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಈ ಕ್ರಾಸ್ವೇನ್ ಬಲೆಗಳು, ಲಿಂಗಾಕರ್ಷಕ ಬಲೆಗಳು ಅಂತ ಇದ್ದಾವೆ. ಕಾಫಿ ಮಂಡಳಿಯವರು ಅವುಗಳನ್ನು ಪೂರೈಕೆ ಮಾಡ್ತಾರೆ. ರೈತ ಬಾಂಧವರು ಅವುಗಳನ್ನು ಪಡ್ಕೊಂಡು ಇವುಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಪ್ರತಿ ಎಕರೆಗೆ 10 ಇವುಗಳನ್ನು ಬಳಸಬೇಕಾಗತ್ತೆ. ಮತ್ತು ಈಗ ಕಾಫಿ ಕೊಯ್ಲು ಮಾಡ್ತಾ ಇರೋದ್ರಿಂದ ಈ ಕಾಫಿ ಕಾಯಿ ಕೊರಕ ಇದೆಯಲ್ಲ, ಅದರ ಒಂದು ಹಾವಳಿ ಕೂಡ ಇರುತ್ತೆ. ತೋಟದಲ್ಲೂ ಇರುತ್ತೆ, ಮತ್ತು ಉಗ್ರಾಣಕ್ಕೂ ಬರುತ್ತೆ, ಅಲ್ಲಿ ಒಣಗಿಸ್ತಾ ಇರುವಂಥ ಪ್ರದೇಶದಲ್ಲೂ ಕೂಡ ಬರುತ್ತೆ. ಲಾಸ್ಟ್ ಕಳೆದ ಸರಿ ಒಬ್ಬರು ಮಧುಕುಮಾರ್ ಅಂತ ತಾವಳಗೆರೆಯವರು ಹೇಳಿದರು, ಅವರು ಇವೆಲ್ಲ ಕಣದ ಸುತ್ತ ಇರುವಂಥ ಗಿಡಗಳಿಗೆ ಹೋಗ್ತವೆ, ಹಣ್ಣುಗಳು ಗಿಡದಲ್ಲಿರೋನೇ ಅವನ್ನ ಹೆಚ್ಚು ಬಯಸ್ತವೆ ಅಂತ. ಯಾಕೆಂದ್ರೆ ಮೃದುವಾಗಿರುತ್ತೆ, ರಸಭರಿತವಾಗಿರುತ್ತೆ, ಒಣ ಇದೆ ಹಾಕ್ಬೇಕು, ಓಕೆ ಅಲ್ಲಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಅದೊಂದು ಅವನ್ನು ಕೂಡ ಅವು ಕೂಡ ಒಂದು ರೀತಿ ಬಲೆ ಬೆಳೆಗಳಾಗಿ ವರ್ತಿಸ್ತವೆ ಅಂತ ಅವ್ರು ಹೇಳಿದ್ದು ಅನುಭವದ ಮಾತದು. ಮತ್ತೆ ಇದಕ್ಕೆ ಬ್ರೋಕಾ ಬಲೆಗಳು ಅಂತ ಇರುತ್ತೆ, ಅವು ಲಿಂಗಾಕರ್ಷಕ ಬಲೆಗಳೇ. ಅವು ಬ್ರೋಕಾ ಬಲೆಗಳನ್ನು ಅವರು ಆ ಕಣದ ಸುತ್ತ ಅಳವಡಿಸ್ಬೋದು, ಮತ್ತು ಎಲ್ಲೆಲ್ಲಿ ಶೇಖರಣೆ ಮಾಡಿರ್ತಾರೆ ಕಾಫಿಯನ್ನು ಅಲ್ಲೂ ಕೂಡ ಅವರು ಅವನ್ನ ಅಳವಡಿಸ್ಕೋಬೋದು. ಈಗ ಬಿಳಿ ಕಾಂಡ ಕೊರಕದ ಒಂದು ಹಾವಳಿ ಮುಖ್ಯವಾದ ಕಾಂಡಕ್ಕೆ ಬರುತ್ತೆ, ಮುಖ್ಯವಾದ ಕಾಂಡ ಪ್ರಾಥಮಿಕ ರೆಂಬೆಗಳಿಗೆ. ಮತ್ತು ಕಾಫಿ ಗಿಡದಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ರೆಂಬೆಗಳು ಇರ್ತವೆ, ಅದಕ್ಕೆ ಈ ಶಾರ್ಟ್ ವಾಲ್ ಬೋರರ್ ಅಂತ ಬರುತ್ತೆ. ಅದಕ್ಕೂ ಕೂಡ ಒಂದು ಲಿಂಗಾಕರ್ಷಕ ಬಲೆಯನ್ನು ಅಭಿವೃದ್ಧಿಪಡಿಸಿದರೆ ಜೈಕಾಮ್ ಬಲೆ ಅಂತ, ಎಕರೆಗೆ 12 ಅವನ್ನ ಬಳಸ್ಕೋಬೇಕಾಗತ್ತೆ. ಇವುಗಳನ್ನು ರೈತ ಬಾಂಧವರು ಅಳವಡಿಸ್ಕೋಬೇಕು. ಮತ್ತು ಈ ಹಣ್ಣುಗಳನ್ನು ಅವರು ನೋಡಿಕೊಂಡು ಕೊಯ್ಲು ಮಾಡ್ಕೋಬೇಕಾಗತ್ತೆ. ಎಲ್ಲ ಒಂದೇ ಸರಿ ಕೊಯ್ಲು ಮಾಡೋದಕ್ಕಿಂತ ಕಾಯಿ ಹಣ್ಣು ಎಲ್ಲ ಒಂದೇ ಸರಿ ಕೊಯ್ಲು ಮಾಡೋದಕ್ಕಿಂತ ಹಣ್ಣಾದವನ್ನು ಕೊಯ್ಲು ಮಾಡ್ಕೊಳ್ಳೋದ್ರಿಂದ ಗುಣಮಟ್ಟ ತುಂಬ ಚೆನ್ನಾಗಾಗತ್ತೆ ಅಂತ ನಾವು ಹೇಳ್ಬೋದು. ಈ ಬಗ್ಗೆ ರೈತ ಬಾಂಧವರಿಗೆ ಈಗ ತರಬೇತಿನೂ ಕೊಡ್ತಾ ಇದ್ದಾರೆ ಕಾಫಿ ಮಂಡಳಿಯವರು. ಎಲ್ಲೆಲ್ಲಿ ಅವರ ಪ್ರದೇಶದ ಸುತ್ತಮುತ್ತ ಒಂದು ಕಾಫಿ ಒಂದು ಮಂಡಳಿ ಈ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಳ್ಳುತ್ತೆ ಅಲ್ಲಿಗೆ ಅವರು ಭೇಟಿ ನೀಡಬಹುದು. ಮತ್ತು ಸಾವಯವ ಸಿರಿಧಾನ್ಯ ಮೇಳವನ್ನು ಕೂಡ ಈಗ ನಡೆಸಬೇಕು ಅಂತ ಅಂದು ಈ ಮುಂದಿನ ತಿಂಗಳು ಅದಕ್ಕೊಂದು ಯೋಜನೆ ಹಾಕ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕೂಡ ಅಂಥವನ್ನೇನಾದರೂ ಬೆಳಿಬಹುದಾ, ಒಣ ಪ್ರದೇಶಗಳಿದ್ದಾವೆ ಕೆಲವು ಕುಶಾಲನಗರ ಆ ಕಡೆಯಿಂದ ಆ ಕಡೆ ಸ್ವಲ್ಪ ಅಲ್ಲಿ ಏನಾದರೂ ಬೆಳಿಬಹುದಾ ಅಂತ ಒಂದು ಯೋಚನೆ ಮಾಡಬಹುದು. ಅದರಿಂದ ಅದರ ಕಡೆಗೂ ಕೂಡ ರೈತರು ಗಮನ ಕೊಡಬಹುದು ಅಂತ ಹೇಳಿ ಪೇಟೆ ಧಾರಣೆ ಸ್ವಲ್ಪ ಹೇಳ್ತೀರಾ? ಖಂಡಿತ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 11,500 ರೂಪಾಯಿಯಿಂದ 11,750 ರೂಪಾಯಿ, ಅರೇಬಿಕಾ ಚೆರಿ 11,500 ರೂಪಾಯಿಯಿಂದ 12,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 19,000 ರೂಪಾಯಿಯಿಂದ 19,250, ರೋಬಸ್ಟಾ ಚೆರಿ 10,750 ರೂಪಾಯಿಯಿಂದ 11,000 ರೂಪಾಯಿ. ಇನ್ನು ನಮ್ಮ ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಟ್ಟೆಮಾಡುವಿನ PN ತೇಜಪ್ರಸಾದ್ ಅವರು. ರೈತ ಬಾಂಧವರು ಅದನ್ನು ಕೇಳ್ತಾರೆ ಅಂತ ನಾವು ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ತೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಕೇಳುಗರೆ, ಇದೀಗ ನಿಧನ ಸುದ್ದಿ. ಬೆಟ್ಟತೂರು ಗ್ರಾಮದ ಚಿರೆಮನೆ ದಿವಂಗತ ಪೂವಯ್ಯನವರ ಪತ್ನಿ ಕಮಲ ತಮ್ಮ 80ನೇ ವರ್ಷದ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ ನಿಧನರಾದರು. ತವರು ಮನೆ ಬಿಳಿಯಾರು ಪೆರಾಜೆ. ಚಿರೆಮನೆ ಕಮಲ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕಾಡು ಮತ್ತೆ ಕಾಡಿನ ಕರೆಯಲ್ಲಿ ವಾಸ ಮಾಡುತ್ತಿರುವ ಬುಡಕಟ್ಟು ಸಮುದಾಯದ ಮೂಲ ಜೇನು ಕುರುಬ ಸಮುದಾಯದಕ್ಕೆ ಪಡಿತರ ಚೀಟಿ, ಆಧಾರ್ ಕಾರ್ಡ್, ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಸೇರಿದಂಗೆ ಕರೆಂಟ್, ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಡುವುದರ ಬಗ್ಗೆಲಿ ಸರ್ಕಾರದ ಆದೇಶದಂಗೆ ಆದಷ್ಟು ಬೇಗ ಕ್ರಮ ತಕ್ಕಂಬಕ್ಕಾಗಿ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳೊಟ್ಟಿಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯನವು ಮಾತುಕತೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಜಿಲ್ಲಾಧಿಕಾರಿಗ ಆದಿವಾಸಿ ಜನರಿಂದ ಯಾವುದೇ ದೂರು ಬಾರದಂಗೆ ನೋಡಿಕೊಂಡು ಅಗತ್ಯ ಸೌಲಭ್ಯಗಳನ್ನ ಸಂಬಂಧಪಟ್ಟ ಇಲಾಖೆನ ಅಧಿಕಾರಿಗ ಮಾಡಿಕೊಡಿಕೆ ಮುಂದೆ ಬರಕು ಅಂತ ನಿರ್ದೇಶನ ಕೊಟ್ಟು. ಇಂದು ಮಡಿಕೇರಿನ ಪಿಎಂ ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯವಾಣಿ ಸಂಖ್ಯೆ 112 ಬಗೆಯಲ್ಲಿ ಅರಿವು ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಪೊಲೀಸ್ ಇಲಾಖೆನ ಮಕ್ಕಳ ಕಲ್ಯಾಣಾಧಿಕಾರಿ ಸುಮತಿನವು ಮಕ್ಕಳ ಸಹಾಯವಾಣಿ 112 ಬಗೆಯಲ್ಲಿ ಮಾಹಿತಿ ಕೊಡ್ತಾ ಯಾರು ಕೆಟ್ಟ ತರದಲ್ಲಿ ನಡ್ಕೊಂಡ್ರೆ ಸುರುಗೆ 112 ನಂಬರ್ ಡಯಲ್ ಮಾಡಿ ಮತ್ತೆ 8ನೇ ನಂಬರ್ಗೆ ಡಯಲ್ ಮಾಡಿ ಸಮಸ್ಯೆ ಹೇಳಿಕೊಳ್ಳಕು ಅಂತ ಹೇಳ್ದು. ಹಂಗೆ ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ರಂಗದಾಮಪ್ಪನವು ಮಾತಾಡಿ ಶಾಲೆನ ಬಿಸಿ ಊಟ ಪಾಠಕ್ಕೆ ಸಂಬಂಧಪಟ್ಟ ಸಮಸ್ಯೆಗ ಇದ್ದರೆ ಸಹ 112 ಕರೆ ಮಾಡಿ ಹೇಳಿಕೊಳ್ಳಕು ಅಂತ ಹೇಳ್ದು. ಆಯುಷ್ ಇಲಾಖೆನ ಕಡೆಯಿಂದ ಜನರ ಆರೋಗ್ಯಕ್ಕಾಗಿ ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯ ದೇಶ್ ಕಿ ಪ್ರಕೃತಿ ಪರೀಕ್ಷಾ ಅಭಿಯಾನ ಹಮ್ಮಿಕೊಂಡಿದ್ದು ಇದು ನವೆಂಬರ್ 26 ಡಿಸೆಂಬರ್ 26 ಮುಟ್ಟ ನಡೆಯಕಿದ್ದು ಜಿಲ್ಲೆನ ಸಾರ್ವಜನಿಕರು ಹತ್ತಿರದ ಆಯುಷ್ ಚಿಕಿತ್ಸಾಲಯಗಳಿಗೆ ಹೋಗಿ ವೈದ್ಯಾಧಿಕಾರಿಗಳನ್ನ ಸಂಪರ್ಕ ಮಾಡ್ರೆ ಅವು ವಿಶೇಷ ಮೊಬೈಲ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಟ್ಟು ನಮ್ಮ ಆರೋಗ್ಯ ಪ್ರಕೃತಿನ ತಿಳ್ಕೊಂಬಕ್ಕೆ ಸಹಾಯ ಮಾಡುವೆ ಅಂತ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ರೇಣುಕಾ ದೇವಿನವು ತಿಳಿಸಿದಳು. ಇದೇ ತಿಂಗಳ 21 ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆ ಮತ್ತು ಬೇರೆ ಬೇರೆ ಸಂಸ್ಥೆಗಳ ಕಡೆಯಿಂದ ಕುಶಾಲನಗರದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಬೆಸುಗೆ ಹಾಗೂ ಸ್ವಚ್ಛತೆಯೇ ಸೇವೆ ತೇಳುವ ಧ್ಯೇಯ ವಾಕ್ಯದೊಟ್ಟಿಗೆ ಕೊಡಗು ಜಿಲ್ಲಾ ಮಟ್ಟದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳ 2 ರ್ಯಾಲಿ ಏರ್ಪಾಡಾಗಿದ್ದು ರ್ಯಾಲಿಲಿ ಸ್ಕೌಟ್ಸ್ ಗೈಡ್ಸ್ನ ಶಿಕ್ಷಕರು ಸೇರಿದಂಗೆ ಜಿಲ್ಲೆನ ಮಿಡ್ಲ್ ಸ್ಕೂಲ್ಗಳ 700 ಮಕ್ಕ ಭಾಗವಹಿಸುವೆ ಅಂತ ಗೊತ್ತಾಯಿತು. ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆನ ಬಗೆಯಲ್ಲಿ ನಾಳೆ ಹಗಲು 11 ಮಡಿಕೇರಿನ ಉಪವಿಭಾಗ ಕಚೇರಿಯಲ್ಲಿ ಜನಸಂಪರ್ಕ ಸಭೆ ನಡೆಯಕಿದ್ದು ಚಾಮುಂಡೇಶ್ವರಿ ವಿದ್ಯುತ್ ವಿತರಣಾ ನಿಗಮ ನಿಯಮಿತದ ಕಾರ್ಯನಿರ್ವಾಹಕ ಇಂಜಿನಿಯರ್ನವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಭೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ತಮ್ಮ ಕುಂದುಕೊರತೆಗಳ ಬಗೆಯಲ್ಲಿ ಹೇಳಿಕೊಳ್ಳಕಂತ ಸೆಸ್ಕ್ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸಿದಳು. ಕೊಡಗು ಜಿಲ್ಲೆಯಲ್ಲಿ ಮೀನು ಕೃಷಿ ಮಾಡ್ತಿರೋ ಅಲಂಕಾರಿಕ ಮೀನು ಮಾರಾಟ ಮತ್ತು ಮೀನುಗಾರಿಕೆ ಚಟುವಟಿಕೆ ಮಾಡ್ತಿರೋ ರಾಷ್ಟ್ರೀಯ ಮೀನುಗಾರಿಕೆ ಡಿಜಿಟಲ್ ವೇದಿಕೆ ಆನ್ಲೈನ್ ಪೋರ್ಟಲ್ಲಿ ನೋಂದಣಿ ಮಾಡಿಕೊಳ್ಳಕು. ಹೆಚ್ಚಿನ ಮಾಹಿತಿ ಬೇಕರೆ ತಾಲೂಕು ಮಟ್ಟದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರಿಂದ ಪಡ್ಕೊಳ್ಳಕಂತ ಮೀನುಗಾರಿಕೆ ಇಲಾಖೆನ ಉಪನಿರ್ದೇಶಕರು ತಿಳಿಸಿದಳು. ವಿರಾಜಪೇಟೆನ ಸಂತ ಅನ್ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಮೇಳಲ್ಲಿ ವಿರಾಜಪೇಟೆನ ಕಾವೇರಿ ಶಾಲೆನ ತಂಡ ಮೇಳಲ್ಲಿ ಆಯೋಜನೆ ಮಾಡಿದ್ದ ಬೇರೆ ಬೇರೆ 7 ಪೈಪೋಟಿಗಳಲ್ಲಿ ಉತ್ತಮ ಸಾಧನೆ ಮಾಡಿ ಸಮಗ್ರ ಪ್ರಶಸ್ತಿ ಪಡ್ಕೊಂಡುಟು. ಭಾಗಮಂಡಲ ನಾಡು ಗೌಡ ಯುವ ಒಕ್ಕೂಟದ ಕಡೆಯಿಂದ ಆಯೋಜನೆ ಮಾಡಿದ್ದ ಗೌಡ ಕುಟುಂಬಗಳ ನಡುವಣ ಹಗ್ಗ ಜಗ್ಗಾಟ ಪೈಪೋಟಿಲಿ ಪುರುಷರ ವಿಭಾಗಲಿ ಪೆರಾಜಿನ ಕುಂಬಳಚೇರಿ ಮನೆನವು ಪ್ರಶಸ್ತಿ ಪಡ್ಕೊಂಡ್ರೆ ಹೆಣ್ಣು ಜನರ ಗೌಡ ಕುಟುಂಬಗಳ ನಡುವಣ ಹಗ್ಗ ಜಗ್ಗಾಟಲಿ ದಾಯನ ಕುಟುಂಬದವು ಸುರುಣ ಇನಾಮು ಪಡ್ಕೊಂಡಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ.

ಮೂಲ ನಿವಾಸಿ ತೇನುಕುರುಬ ಸಮುದಾಯಕಾರಕ್ಕೆ ಅವಶ್ಯ ಮೂಲಭೂತ ಸೌಲಭ್ಯ ಕೊಡಪಕ್ಕೆ ತೊಡಕೆ ಕ್ರಮ ಹೊರತೋವನಿಗೆ ಸೂಚನೆ ಕೊಡುತ್ತ ಹೆಚ್ಚುವರಿ ಜಿಲ್ಲಾಧಿಕಾರಿ. ಅರ್ಹ ಫಲಾನುಭವಿಗೆ ಕೊಡಪಕ್ಕೆ ಬಾಕಿ ಆಯ್ತುಳ್ಳ ರೇಷನ್ ಕಾರ್ಡ್, ಜಾತಿ ಪಿಂಚಣಿ ಆದಾಯ ಪ್ರಮಾಣ ಕಾಗದ ಕೂಡನಿಗೆ ಅವಶ್ಯ ದಾಖಲೆಯನ್ನು ಚುರುಕಲು ವಿಲೇವಾರಿ ಮಾಡುವನಿಗೆ ತಾಕೀತು ಮಾಡಿಚಿ. ಸಭೆಯಲ್ಲಿ ಹಾಜರಿಂದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ತಕ್ಕ ಪರಂದಿತ್ತು. ಮೂಲ ನಿವಾಸಿ ತೇನುಕುರುಬ ಸಮುದಾಯ ಕಾರ್ಡ ಬೊಳಚೆಕ್ ತಂಗ ತಂಗಡ ಇಲಾಖೆಯ ಆದನೆಯಲ್ಲಿ ಅನುಷ್ಠಾನ ಪಡ್ತನ ಕಾರ್ಯಕ್ರಮ ಕೂಡನಿಗೆ ಅದತ್ತು ಸಾಧಿಸಿಟ್ಟ ಪ್ರಗತಿ ರಮೀದ ಮಾಹಿತಿ ಕೊಡ್ತದೆ. ಕನ್ನಡ ನಾಡರ ಜೀವನದಿ, ತಮಿಳುನಾಡರ ಭಾಗ್ಯಲಕ್ಷ್ಮಿಯಿಂದ ಕೇಳಿಕೊಂದಿತ್ತುಳ್ಳ ಪವಿತ್ರ ಕಾವೇರಿ ಪೊಳೆ ಇಂದು ಕಲಕಾಯಂಡುಳ್ಳದ ಬೇರ್ಚಿಡುವಂತಹ ವಿಷಯ ಎಂದು ಸುಂಟಿಕೊಪ್ಪ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಲೋಕೇಶ್ ಅಣಿಚಿ. ಸುಂಟಿಕೊಪ್ಪ ಗ್ರಾಮ ಪಂಚಾಯತಿ ಆದನೆಯಲ್ಲಿ ಅಲ್ಲಿ ಹತ್ರ ಗುಂಡುಗುಟ್ಟಿ ಮಂಜುನಾಥಯ್ಯ ಮೀನಾಕ್ಷಮ್ಮ ಕಲ್ಯಾಣ ಮಂಟಪತ್ತು ನಡೆದ ಕಾವೇರಿ ಪೊಳೆಯರ ಮನನ ಕಥೋಮಿದ ಅರಿವಿಕೆ ಕೊಡುವ ಕಾರ್ಯಕ್ರಮಕ್ಕೆ ಕೂಡ್ಯಾಡಿತು ತಕ್ಕ ಬರೆದ ಅವು. ಕೃಷಿ ಕೂಡದನಿಕೆ ಬದುಕಕ್ಕೆ ಆಧಾರ ಆಯ್ತುಳ್ಳ ಪೊಳೆಯರ ಮನರತ್ನ ಕಾತೋದು ನಂಗಡೆಲ್ಲಡೂ ಜವಾಬ್ದಾರಿ ಆಯ್ತುಂಡು ಅರಿಚಿಟ್ಟಿತ್ತು. ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ತನ್ನ ಕಾವೇರಿ ಪೊಳೆ ಕಲಕಾಯಂಡುಳ್ಳಾಂಡ ಮೀದ ಅರಿಚಿಟ್ಟು ಕೊಡುತ್ತ ಶ್ರೀಶಾ ಎಂಬ ಪ್ರಯತ್ನ ಕೊಂಡಾಡುವಂಥದ್ದು ಅಭಿಪ್ರಾಯಪಟ್ಟದ್ದು. ಕಾರ್ಯಕ್ರಮದ ಉದ್ಘಾಟನೆ